ಗರಿ ಗ ಮರಿ ಗ ಸರಿ ಧನಿ ಗರಿ ಸ ಗರಿ ನಿ ಧನಿ ಗರಿ ಗಮನಿ ಧನಿ ಗರಿ ನಿರಿ ಗರಿ ಮಾ ಸಪ್ತ ಸ್ವರಗಳ ರಸಮೇಳದಲ್ಲಿ ಆರೋಹಣ ಅವರೋಹಣದಲ್ಲಿ ಸನಿದ ಕರಿದ ಸನಿದ ಕರಿದ ಸನಿದ ಗಮದ ಸನಿದ ಗರಿದದ ನಿನಿದ ಮಮ ಮಮ ಗರಿದ ಸರಿಗ ಮಾಮ ಮಮ ಮಗರಿದ ದಾದದ ಸರಿಗ ಮಾಮ ಮಮ ಮಗರಿದ ದಾದದ ಮೃದಂಗ ಧ್ವನಿಯ ತಾಳ ತರಂಗವು ಮೈಮನದಲ್ಲಿ ಮೊಳಗುತ್ತಿರಲು ವಿಧ ವಿಧ ವಾದ್ಯದ ವೈವಿಧ್ಯದಲ್ಲಿ ಪುಳಕಿತರಾಗಿ ನಾವಿರಲು ಅನಂತ ಕಾಲವು ವಸಂತ ಕಾಲವೇ ನಮಗಿರಲೆನು ತಾನುಡಿಯೇ